ನಾವು ಇವತ್ತು ಈ ತಂತ್ರಜ್ಞಾನವನ್ನು ಕಂಡಿದ್ದೀವಿ 1960-70 ಈ ಟೈಮಲ್ಲಿ ಏನು ಗ್ರೀನ್ ರೆವಲ್ಯೂಷನ್ ಆಯಿತು. ಸೊ ಆ ಟೈಮಲ್ಲಿ ನಾವು ಭೂಮಿಗಾಕಿ ಭೂಮಿಯಿಂದ ಒಂದು ಬೇರ್ ಎಳ್ಕೊಂಡು ಬೇರಿಂದ ಎಲ್ಲ ಪಾರ್ಟ್ಸ್ಗೂ ತಲುಪಿಸುವಂಥದ್ದು ವಿಜ್ಞಾನಗಳು ಅವಾಗಿನ ಮಟ್ಟಿಗೆ ಅದು ಒಂದು ಹೊಸ ತಂತ್ರಜ್ಞಾನ ಆಗಿತ್ತು. ಈಗ ಸ್ವಲ್ಪ ಅಡ್ವಾನ್ಸ್ ಆಗಿದ್ದೀವಿ. ಸೊ ಇದು ಸ್ಪ್ರೇ ಮಾಡೋದ್ರ ಮುಖಾಂತರನೂ ಸೇಮ್ ಈಗೇನು ಬೇರಿಂದ ಎಲ್ಲಾ ಕಡೆ ಹೋಗ್ತಾ ಇತ್ತು, ಈಗ ಮೇಲಿಂದ ಎಲೆಯಿಂದ ಎಲ್ಲಾ ಕಡೆ ಹೋಗ್ತಾ ಇದೆ. ಅದರಲ್ಲಿ ತಾತ್ಕಾಲಿಕವಾದಂತಹ ಪೂರಕವಾಗಿ ಕೊಡ್ತಕ್ಕಂತಹ ವ್ಯವಸ್ಥೆ ಅಂತ ಅನ್ಸಲ್ವಾ? ಇಲ್ಲ, ಹಾಗೇನಿಲ್ಲ ಸರ್. ಒಟ್ಟು ನಮಗೇನು ಬೆಳೆಗಳಿಗೆ ಸಾರ್ವಜನಿಕ ಕೊಡಬೇಕು. ಮತ್ತೆ ನೀವು ಹೇಳಿದಾಗ ಇನ್ನೊಂದು ಏನಂದ್ರೆ, ನಾವು ಇದನ್ನ 100% ರಿಪ್ಲೇಸ್ ಮಾಡ್ತಾ ಇಲ್ಲಲ್ಲ. ನಾನು ನಿಮಗೆ ಹೇಳಿದೆ ತಳಗೊಬ್ಬರವಾಗಿ ಏನಿದೆ ನೀವು ಯೂರಿಯಾನ ಕೊಡಿ, ತಳಗೊಬ್ಬರವಾಗಿ 50% ಯೂರಿಯಾ ಏನಿದೆ ಅದನ್ನ ಕೊಡಿ, ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಹೌದು, ಬಿತ್ತನೆ ಚಿಗುರು ಹೊಡೆದು ಎಲೆ ಹೊಡೆದ ನಂತರ 15 ಡೇಸಿಗೆ ಇದನ್ನ ಕೊಡಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಭೂಮಿಲೂ ಕೊಡ್ತಾ ಇದೀವಿ, ಪ್ಲಸ್ ಮೇಲಿಂದನೂ ಕೊಡ್ತಾ ಇದೀವಿ. ಓನ್ಲಿ 50% ಸರ್. ನಾವು ಒಂದು ಅಂದಾಜ್ ಪ್ರಕಾರ ಲಾಸ್ಟ್ ಇಯರ್ ನಾವು ಒಂದು ಈ ಗೊಬ್ಬರಗಳಿಗೆ ಕೊಟ್ಟಿರುವಂತಹ ಸಬ್ಸಿಡಿ ಸುಮಾರು 1.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದಿಂದ ಬಂದು, ಇದರಲ್ಲಿ ನಾವು 50% ರಿಪ್ಲೇಸ್ ಮಾಡಿದ್ರು ಒಂದು 75,000 ಕೋಟಿ ಯಾವುದೋ ಒಂದು ಮಿನಿಸ್ಟ್ರಿಗೆ ಅಥವಾ ಒಂದು ಏನೋ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅದು ಎಷ್ಟು ಕೆಲಸಗಳಾಗಿ ಉಪಯೋಗಿಸ್ಬೋದು. ಹೌದು, ಇದಲ್ಲದೆ ಕೂಡ ರೈತರಿಗೂ ಸಾಕಷ್ಟು ಉಪಯೋಗ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ನ್ಯಾನೋ ಯೂರಿಯಾನ ಉಪಯೋಗ ಮಾಡೋದ್ರಿಂದ ನಾರ್ಮಲ್ ಯೂರಿಯಾ ಏನು ಉಪಯೋಗ ಮಾಡ್ತಿದ್ರೆ ಅದಕ್ಕಿಂತ ಕಾರ್ಯಕ್ಷಮತೆ ಹೆಚ್ಚಿದೆ ನ್ಯಾನೋ ಯೂರಿಯಾ ಉಪಯೋಗ ಮಾಡಿ. ಅದಲ್ಲದೆ ಗಿಡಗಳು ಇಳುವರಿ ಏನು ಬರ್ತಿದೆಯಲ್ಲ, ಕಟಾವು ಮಾಡ್ತಾ ಇದೀವಲ್ಲ, ಒಂದು ನಾವೀಗೇನೋ ಒಂದು ಭತ್ತ ಬೆಳೆದ್ವಿ ಅಥವಾ ಒಂದು ಜೋಳ ಬೆಳೆದ್ವಿ, ಸೊ ಆ ಜೋಳದಲ್ಲಿ ಒಂದು ಕಂಟೆಂಟ್ ಅನಲೈಸ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಏನೇನು ಒಂದು ವಿಟಮಿನ್ಸೋ ಪ್ರೋಟೀನ್ಸೋ ನ್ಯೂಕ್ಲಿಯರ್. ಸೊ ಈ ಥರ ಅನಲೈಸ್ ಮಾಡಿದಾಗ ನ್ಯಾನೋ ಯೂರಿಯಾನ ಏನು ಉಪಯೋಗ ಮಾಡಿದ್ವಿ, ಸೊ ಆ ಬೆಳೆಗಳಲ್ಲಿ ಕಂಟೆಂಟ್ ಅಂದರೆ ಏನು ಪೋಷಕಾಂಶಗಳಿರ್ತವೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ ನಮಗೆ. ಅಲ್ಲ, ಈಗ ನ್ಯಾನೋ ಯೂರಿಯಾವನ್ನು ಬಿಡುಗಡೆ ಮಾಡಾಗಿದೆ ಮತ್ತು ಈಗ ರೈತರು ಬಳಸ್ತಾ ಇದ್ದಾರೆ. ಹೌದು, ಈ ರೀತಿಯ ಬೆಳೆದಂತಹ ರೈತರ ಪ್ರತಿಕ್ರಿಯೆಗಳು ಹೇಗಿದೆ? ತುಂಬಾ ಚೆನ್ನಾಗಿದೆ ಪ್ರತಿಕ್ರಿಯೆ ಸರ್. ಕೆಲವು ಭಾಗದಲ್ಲಿ ರೈತರುಗಳು ತುಂಬಾ ಚೆನ್ನಾಗಿ ನನಗೆ ಇದೇ ಬೇಕು ಅಂತ ತಗೊಂಡೋಗೋರು ಇದ್ದಾರೆ. ಮತ್ತೆ ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಕೆಲವರು ಇಲ್ಲ ನನಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿರೋ ರೈತರು ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಸಾರಜನಕ ಒಂದೇ ಗಿಡದ ರಿಕ್ವೈರ್ಮೆಂಟ್ ಅಲ್ಲ ಸರ್. ಸಾರಜನಕ ಜೊತೆ ಹಲವು ಪೋಷಕಾಂಶಗಳಿದ್ದಾವೆ. ಯಾವುದೋ ಒಂದು ಪೋಷಕಾಂಶಗಳ ಕೊರತೆ ಇದ್ರೂ ಕೂಡ ನೀವು ಇದು ನೋಡಿದಾಗ ಆ ಪೋಷಕಾಂಶಗಳ ಕೊರತೆ ನಿಮಗೆ ಗಿಡದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಮತ್ತೆ ವೇರಿಯಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ತವೆ. ಸೊ ನಾವು ರೈತರಾಗಿ ಸಾಮಾನ್ಯ ಜನವಾಗಿ ಯೋಚನೆ ಮಾಡಿದಾಗ ನಮ್ಗೆ ಏನೇ ಒಂದು ಉಪಯೋಗ ಮಾಡಿದಾಗ ಕಂಪ್ಲೀಟ್ಲಿ ಏನೋ ಚೇಂಜ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಕೆಲವು ರೈತರು ಏನು ಮಾಡ್ತಾರೆ ಅಂದರೆ 2 ಸತಿ ಸ್ಪ್ರೇ ಮಾಡೋಕೆ ಹೇಳಿರ್ತೀವಿ, ನಾನು ಹೇಳ್ದಂಗೆ 1 ಸತಿ ಸ್ಪ್ರೇ ಮಾಡಿ ಸುಮ್ಮನಾಗಿರ್ತಾರೆ. ಸೊ ಆ ರೀತಿ 2 ಥರದ ಒಪಿನಿಯನ್ನು ಬರ್ತಾ ಇದೆ. ನಾನು ಈಗ ಕಂಪ್ಲೀಟ್ಲಿ ಈಗ ಏನು ಪೂರ್ತಿ 100% ಪಾಸಿಟಿವ್ ಅಂತಲೇ ಹೇಳೋಕ್ಕಾಗಲ್ಲ, 2 ಥರದ ಪ್ರತಿಕ್ರಿಯೆ ಬರ್ತಾ ಇದೆ. ಬಟ್ ಟೈಮ್ ಬೀಯಿಂಗ್ ಸರ್, ನಾವು ಒಂದೇ ಸತಿ ಇಷ್ಟು ದಿವಸ ಬಳಕೆ ಮಾಡಿದ ಪದ್ಧತಿನ 40-50 ವರ್ಷದ ಬಳಕೆ ಮಾಡಿದಂಥ ಪದ್ಧತಿನ ನಾನು ಒಂದೇ ಸತಿ ಬದಲಾವಣೆ ಆಗಿ ಅಂದರೆ ರೈತರಿಗೂ ಕಷ್ಟ ಆಗುತ್ತೆ. ಸೊ ಈಗ ಒಂದು 2 ವರ್ಷ ಆಗಿದೆ, ಈಗ ಅಟ್ಲೀಸ್ಟ್ 50-60% ಫಾರ್ಮರ್ಸ್ ಆರ್ ವೆರಿ ಹ್ಯಾಪಿ, ಅಂದರೆ ತುಂಬ ಖುಷಿ ಇದೆ. ಇನ್ನು ಒಂದು 50-60% ಜನ ತುಂಬಾ ಖುಷಿಯಾಗಿದ್ದಾರೆ. ಇನ್ನು 40% ಜನ ಉಪಯೋಗ ಮಾಡಿದ್ದೀನಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಉಪಯೋಗ ಮಾಡಿದ್ದೀನಿ ನನಗೆ ಇನ್ನ ಇದು ಅಂತ ಹೇಳ್ತಾ ಇದ್ರೆ, ಬಟ್ ಆ 40% ಜನನು ಕಾಲಕ್ರಮೇಣ ಬದಲಾಗ್ತಾರೆ. ನಾವು ಕೂಡ ಈಗ ರೈತರದಾಗ್ಬೋದು ಅಥವಾ ಮಾರ್ಕೆಟ್ ಆಗ್ಬೋದು ಫೀಡ್ಬ್ಯಾಕ್ ಹೇಳಿ ಸಾಕಷ್ಟು ವರ್ಕ್ ಮಾಡಿ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಈಗ ಪ್ರಮುಖವಾಗಿ ಏನಾಗ್ತಿದೆ, ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಅಂದರೆ ನಾವು ಆವಿಷ್ಕಾರ ಮಾಡಿದ್ವಿ ಬಳಸಿದ್ವಿ, ಮತ್ತು ಅದರ ಹಿಂದೆ ಬೆಳೆಗಳಿಗೂ ಕೂಡ ರೋಗಬಾಧೆಗಳು ಕೀಟಬಾಧೆಗಳು ಯಥೇಚ್ಛವಾಗಿ ಕಾಡಿದೆ. ಅದು ಕಾಡೋದಕ್ಕೆ ಕಾರಣ ಈ ರೀತಿಯ ರಸಗೊಬ್ಬರಗಳ ಅಸಮರ್ಪಕ ಬಳಕೆ. ಹೌದು, ಒಂದು. ಮತ್ತು ಆಹಾರವನ್ನು ತಿಂದಂಥ ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಇದು ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಒಂದು ಮಾತಿನಲ್ಲಿ ಪುನಃ ಸಾವಯವದ ಕಡೆಗೆ ಎಲ್ಲ ರೈತ ಬಂದವರು ಮರಳಿ ಅಂತ ಒಂದು ದೊಡ್ಡ ಕೂಗಿದೆ. ಮತ್ತು ಅದು ಒಂದು ಕ್ರಾಂತಿಯ ರೀತಿಯಲ್ಲಿ ಕೂಡ ಎಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹರಡುತ್ತಾ ಇದೆ. ಈ ಸಾವಯವ ಕೃಷಿಗೆ ಮರಳುವ ಸಂದರ್ಭದಲ್ಲಿ ಈ ಒಂದು ನ್ಯಾನೋ ಯೂರಿಯಾದ ಬೇರೆಯ ರೂಪವಾದ ನ್ಯಾನೋ ಯೂರಿಯಾವನ್ನು ಪುನಃ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡೋದು ಮತ್ತು ಅದನ್ನು ಹೆಚ್ಚು ಪ್ರೇರಣಾತ್ಮಕವಾಗಿ ರೈತರಿಗೆ ಬಳಸುವಂತೆ ತಿಳಿಸುವುದು, ಸಂಪೂರ್ಣ ನಮಗೆ ಏನು ಸಾವಯವದಕ್ಕೆ ಹೊರಟಾಗ ಈ ನ್ಯಾನೋ ಯೂರಿಯಾದ ಬಳಕೆ ಎಷ್ಟು ಉಪಯೋಗವಾಗ್ತದೆ ಮತ್ತು ಉಪಯೋಗಿಸಿದರೆ ಒಳ್ಳೆಯದಾ ಕೆಟ್ಟದಾ? ಸರ್, ಇವತ್ತಿನ ಒಂದು ನಮ್ಮ ಪಾಪ್ಯುಲೇಷನ್ ಏನಿದೆ ಆ ಪಾಪ್ಯುಲೇಷನ್ಗೆ ನಾವು ಫೀಡ್ ಮಾಡಬೇಕು ಅಂತ ಹೇಳಿದರೆ ಪ್ರತಿ ವರ್ಷ ಈಗ ನಾವು ಈಗ ನಮ್ಮ ಅಜ್ಜನ ಕಾಲದಲ್ಲಿ 1.5 ಎಕರೆ ಭೂಮಿ ಇದೆ, ನಮ್ಮ ತಂದೆ ಕಾಲದಲ್ಲಿ ಅದು 2 ಎಕರೆ ಆಗಿದೆ, ನನ್ನ ಕಾಲಕ್ಕೆ 1 ಎಕರೆ ಆಗ್ತಿದೆ. ಸೊ ಪ್ರತಿ ವರ್ಷ ಭೂಮಿ ಮೇಲೆ ಕೂಡ ಪ್ರೆಷರ್ ಜಾಸ್ತಿ ಆಗ್ತಿದೆ. ಪ್ರೆಷರ್ ಜಾಸ್ತಿ ಆಗ್ತಿದೆ ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಬೆಳೆ ಅಥವಾ ಹೆಚ್ಚಿನ ಇಳುವರಿಯನ್ನು ತೆಗೆಯುವಂಥ ಪ್ರಶ್ನೆ ಇದೆ. ಸೊ ನಾವು ಸಾವಯವದ ಕಡೆ ಹೋಗಬೇಕು, ಭಾಳ ಒಳ್ಳೆಯದು. ಬಟ್ ನಾವು 100% ಸಾವಯವ ಮಾಡೋದು ತುಂಬ ಅನ್ಸೈಂಟಿಫಿಕ್ ಅನಿಸುತ್ತೆ. ಯಾಕೆ ಅಂದರೆ ನೀವು ಇವತ್ತು ಶ್ರೀಲಂಕಾದ ಬಗ್ಗೆ ನ್ಯೂಸ್ ಕೇಳಿರ್ಬೋದು, ಓದಿರ್ಬೋದು. ಸೊ ಅವರು ಕೂಡ ಈ ಪ್ರಯತ್ನವನ್ನು ಮಾಡಿದರು. ನಾವು ಅದೇ ರೀತಿ ನಾವೇನು ಹೇಳ್ತಿದ್ವಿ, ಸಾವಯವಕ್ಕೆ ಹೋಗಬೇಡಿ ಅಂತ ಹೇಳ್ತೀರ. ಸಾವಯವ ತುಂಬ ಒಳ್ಳೆಯದು, ಮಾಡಬೇಕು. ಈಗ ನನ್ನ ಹತ್ರ ಒಬ್ಬ ರೈತನ ಹತ್ರ ಒಂದು 5 ಎಕರೆ ಇದೆ ಅಂದರೆ ಒಂದು ಸ್ಟಾರ್ಟಿಂಗ್ ಟ್ರಯಲ್ ಸ್ಟೇಜು, ಮತ್ತು ಇವತ್ತಿನ ಕೀಟಗಳು ಇವತ್ತಿನ ರೋಗಗಳ ಬಾಧೆಗೆ ಸಾವಯವ ಬೆಳೆದು ನಾವು ಅಷ್ಟು ಇಳುವರಿ ತೆಗೆದು ಅಷ್ಟು ಆದಾಯ ತೆಗೆಯೋದು ಕೂಡ ಕಷ್ಟ ಇದೆ. ಸೊ ಹಾಗಾಗಿ ಇಳುವರಿ ಹೆಚ್ಚಾಗಿ ಬರಲ್ಲ ಸಾವಯವದಲ್ಲಿ ಒಂದು ಪದ್ಧತಿಯಲ್ಲಿ. ಮುಂಚೆನೂ ಕೂಡ ಅಷ್ಟೇ, 1 ಎಕರೆಗೆ ಭತ್ತ ಅಂದರೆ 10-15 ಮೂಟೆ ಹೆಚ್ಚು ಮುಂಚೆ ನಮಗೆ ಯಾವುದೇ ರಸಗೊಬ್ಬರಗಳನ್ನ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ. ಇವತ್ತು ಕೂಡ ಏನಾಗಿದೆ, ನಿಮ್ಗೆ ಇಳುವರಿ ಕಡಿಮೆ ಆದರೂ ಪರವಾಗಿಲ್ಲ, ಸಾವಯವ ಪದ್ಧತಿಗೆ ಹೋಗಿ ಅನ್ನೋದೊಂದು ಇದೆ. ಅದೇ ಸರ್, ನೀವೇ ಯೋಚನೆ ಮಾಡಿ ಸರ್, ಈಗ ಇವತ್ತಿನ ಒಂದು ಭತ್ತ ಎಷ್ಟು ತೆಗಿತಾ ಇದ್ದಾರೆ 1 ಎಕರೆಗೆ? ಕೆಲವರು 40 ಕ್ವಿಂಟಲ್ ತನಕ ತೆಗಿತಾರೆ. ಇನ್ನ ಹೆಚ್ಚು ತೆಗೆಯೋರಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ. ನೀವು ಯೋಚನೆ ಮಾಡಿ ಸರ್, 1 ಎಕರೆಗೆ 40 ಕ್ವಿಂಟಲ್ ಬರ್ತಿದ್ದು 10 ಕ್ವಿಂಟಲ್ ಬಂದ್ರೆ ಶೇಕಡ, ನಾವು 100 ಕೆಜಿ ಬೆಳೀತಿದ್ರೆ 25 ಕೆಜಿ ಬಂತು ಅಂದ್ರೆ ಇನ್ನ 75 ಕೆಜಿ ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ. ಅಷ್ಟು ರಿಕ್ವೈರ್ಮೆಂಟ್ ಇದೆ. ಆ ರಿಕ್ವೈರ್ಮೆಂಟ್ ನ ನಾವು ಎಲ್ಲಿಂದ ಸರಿದೂಗಿಸ್ಬೇಕು? ಅದಲ್ಲದೆ ನೀವು 10 ಕ್ವಿಂಟಲ್ ಬೆಳೆದಾಗ ನಿಮ್ಮ ರೈತನ ಆದಾಯ ಏನಿತ್ತು, 40 ಕ್ವಿಂಟಲ್ ಬೆಳೆದಾಗ ರೈತನ ಆದಾಯ ಏನಿದೆ? ಅವನಿಗೆ ಊಟಕ್ಕಷ್ಟೇ ಆಗುತ್ತೆ, ಮಾರಾಟಕ್ಕೆ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ರೈತನನ್ನೇ ನಂಬಿ ಜೀವನ ನಡೆಸ್ತಾ ಇರತಕ್ಕಂತ ಇತರ ಜನಗಳಿಗೆ. ನಾವು ಪ್ರತಿಯೊಬ್ಬರು ಕೂಡ ರೈತನ ಮೇಲೆ ಅವಲಂಬನೆ ಆಗಿದೀವಿ. ಅದಲ್ಲದೆ ರೈತನ ಜೀವನ ಕೂಡ, ಅವನು ಒಂದು ಪದಾರ್ಥವನ್ನು ಬೆಳಿಬಹುದು, ಬೇರೆ ಎಲ್ಲ ಪದಾರ್ಥಗಳಿಗೆ ಅವನು ಕೂಡ ಬೇರೆಯವ್ರ ಮೇಲೆ, ಬೇರೆ ರೈತನ ಮೇಲೆ ಅಥವಾ ಬೇರೆ ಭಾಗದ ರೈತನ ಮೇಲೆ ಅವನಿಗೂ ಕೂಡ. ರೈತ ಯಾವತ್ತು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾನೆ ಅವತ್ತು ನಮ್ಮ ದೇಶ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಏನಂದ್ರೆ, ನಾವು ಅಟ್ಲೀಸ್ಟ್ ಕಂಪ್ಲೀಟ್ಲಿ ಸಾವಯವ ಮಾಡಲಿಲ್ಲ ಅಂದರೂ ಕೂಡ, ಇದು ಕೆಮಿಕಲ್ ಆದರೂ ಕೂಡ, ನ್ಯಾನೋ ಯೂರಿಯಾ ಕೆಮಿಕಲ್ ಆದರೂ ಕೂಡ, ನಾರ್ಮಲ್ ಫರ್ಟಿಲೈಸರ್ ಏನು ಮಾಡ್ತಿದ್ವಿ ಅದಕ್ಕಿಂತ ಫಾರ್ ಫಾರ್ ಬೆಟರ್. ಸೊ ಬಹುತೇಕ ಉತ್ತಮ, ಬಹುತೇಕ ನಾ ಹೇಳ್ದಂಗೆ ಸಾಕಷ್ಟು. ಇದರಲ್ಲಿ 4% ಅಷ್ಟೇ ನಾನು ಹೇಳಿದೆ, 4% ಮಾತ್ರ ನೈಟ್ರೋಜನ್ ಇರುತ್ತೆ. ಸೊ ಇನ್ನು ಉಳಿದಿದ್ದು ನಾರ್ಮಲ್ ಇರುತ್ತೆ. ಸೊ ಇದನ್ನ ಅಷ್ಟು ನಾರ್ಮಲ್ ಫರ್ಟಿಲೈಸರ್ ಅಷ್ಟು ನಮಗೆ ಇಂಪ್ಯಾಕ್ಟ್ ಮಾಡಲ್ಲ. ಅಂದ್ರೆ ಮನುಷ್ಯನ ಭೂಮಿನೂ ಹಾಳಾಗಲ್ಲ, ನಮ್ಮ ಆರೋಗ್ಯಗಳು ಕೂಡ ಚೆನ್ನಾಗಿರುತ್ತೆ. ಹೌದು, ನೀವು ಹೇಳಿದ್ರಲ್ಲ ಈಗ ಬಿತ್ತನೆ ಸಂದರ್ಭದಲ್ಲಿ ಏನು ನಮ್ಮ ಕೆಲವು ಬೇಕಾದಂತ ಯೂರಿಯಾ ಆಗ್ಬೋದು, ಪೊಟಾಷ್ ಆಗ್ಬೋದು, ಈ ತರದ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಿ ಬಿತ್ತನೆ ಮಾಡಿ ಅಂತ. ಈಗ ಬಹುತೇಕ ರೈತರು ಆ ಮಣ್ಣಿಗೆ ಸಾವಯವ ಗೊಬ್ಬರಗಳನ್ನು ಮಾತ್ರವೇ ಸೇರಿಸಿ ಇದನ್ನು ಕೇವಲ ಮೇಲು ಗೊಬ್ಬರವಾಗಿ ಉಪಯೋಗಿಸಿದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬಹುದು ಅಂತ. ಈಗ ಸಾವಯವ ಪದ್ಧತಿಯನ್ನೇ ಮಾಡ್ತಿರೋರು, ಸಾವಯವ ಪದ್ಧತಿಯಲ್ಲಿ ಸಾಕಷ್ಟು ತಿಪ್ಪೆ ಗೊಬ್ಬರ ಬರುತ್ತೆ ಅಥವಾ ಹಸಿರೆಲೆ ಗೊಬ್ಬರ ಬರುತ್ತೆ ಅಥವಾ ಇನ್ನೊಂದು ವರ್ಮಿ ಕಾಂಪೋಸ್ಟ್ ಬರುತ್ತೆ, ಆ ಥರ ಕೊಟ್ಟವ್ರು ನೀವು ಹೇಳ್ದಂಗೆ ತಳಗೊಬ್ಬರವಾಗಿ ಅದನ್ನು ಕೊಟ್ಟು ಮೇಲ್ ಗೊಬ್ಬರವಾಗಿ. ಸೊ ಇದ್ರ ಮುಖಾಂತರ ಏನು ತಲುಪುತ್ತೆ ಅಂದರೆ ಬರೀ ಸಾರಜನಕ ತಲುಪುತ್ತೆ. ಸೊ ಅದ್ರಗಳಲ್ಲಿ ಸಾರಜನಕ, ರಂಜಕ, ಪೊಟಾಷ್ ಅಥವಾ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ ಸೆಕೆಂಡ್ರಿ ಎಲ್ಲದೂ ಇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಆ ಸಾವಯವ ಗೊಬ್ಬರ ಅಥವಾ ನಮಗೆ ಗೊಬ್ಬರದಲ್ಲಿ. ಸೊ ಇದನ್ನು ಕೊಟ್ಟರು ಸಾರಜನಕದ ರಿಕ್ವೈರ್ಮೆಂಟ್ ಅಂತೂ ಇದು ಕಂಪ್ಲೀಟ್ಲಿ ಫುಲ್ಫಿಲ್ ಮಾಡುತ್ತೆ. ಮುಂದಿನ ಹಂತಗಳಲ್ಲಿ NPK ಆ ಥರ ಬಂದಾಗ ಅವರು ಆ ಥರ ಬೇಸಲ್ ಡೋಸ್ ಯೂಸ್ ಮಾಡಿ ಇದನ್ನು ನ್ಯಾನೋ NPKನ ಯೂಸ್ ಮಾಡಿದರೆ ಸೊ ಕಂಪ್ಲೀಟ್ಲಿ ವೆರಿ ಗುಡ್ ಈಲ್ಡ್ ತಗೋ, ಒಳ್ಳೆ ಇಳುವರಿಯನ್ನು ಪಡೆಯಬಹುದು, ಒಳ್ಳೆ ಇಳುವರಿ ಪಡಿತಾರೆ. ಪ್ಲಸ್ ಅವ್ರ ವಾತಾವರಣ ಆಗ್ಬೋದು, ಮನುಷ್ಯನ ಆರೋಗ್ಯ ಆಗ್ಬೋದು. ಅವ್ರದ್ದೇನು ಸಾವಯವ ಮಾಡ್ತಿರೋದೇ ನಾವು ಮನುಷ್ಯನ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು, ಮತ್ತು ಭೂಮಿ ಚೆನ್ನಾಗಿರಲಿ, ಎರಡೂ ಪಾಯಿಂಟ್ಸ್ನ ನಮ್ಮ ನ್ಯಾನೋ ಯೂರಿಯಾ ಫುಲ್ಫಿಲ್ ಮಾಡ್ತಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ನ್ಯಾನೋ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದೆ ಇಫ್ಕೋ ಸಂಸ್ಥೆ. ಈ ಲಭ್ಯತೆ ರೈತರಿಗೆ ಎಲ್ಲಿದೆ, ಇಫ್ಕೋ ಸಂಸ್ಥೆಯ ಮಾತ್ರ ಸಿಗುತ್ತಾ ಅಥವಾ ಬೇರೆ ಕಡೆ ಖಾಸಗಿಯ ಮಾರುಕಟ್ಟೆಗೂ ಬಿಟ್ಟಿದ್ದಾರಾ, ಎಲ್ಲಿ ಸಿಗುತ್ತೆ ಇದು ರೈತರು ಬೇಕು ಅಂತ ಹೇಳಿದ್ರೆ? ಸರ್, ಇದರ ಲಭ್ಯತೆ ಎಲ್ಲ ಕಡೆಗಳಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ ಪ್ರತಿ ಗ್ರಾಮಗಳಲ್ಲೂ ಕೂಡ ಗೊಬ್ಬರದ ಅಂಗಡಿಗಳಿದ್ದಾವೆ. ದೊರೀತಾ ಇದೆಯಾ? ಹೌದು ಹೌದು ಹೌದು, ಸುಮಾರು ಕರ್ನಾಟಕದಲ್ಲಿ 20 ಲಕ್ಷ ಬಾಟಲ್ ಅಷ್ಟು ನ್ಯಾನೋ ಯೂರಿಯಾವನ್ನು ಸೇಲ್ ಮಾಡಿದೀವಿ. ಸೊ ಎಲ್ಲ ಪ್ರತಿ ಗ್ರಾಮಗಳಲ್ಲೂ ಕೂಡ ನ್ಯಾನೋ ಯೂರಿಯಾದ ಪ್ರತಿ ಅಂಗಡಿಗಳಲ್ಲೂ ಕೂಡ ಲಭ್ಯತೆ ಇದೆ. ಅಂದ್ರೆ ಅದು ನೀವು ಮಾರುಕಟ್ಟೆಗೆ ಬಿಟ್ಟಿದ್ದೀರಿ, ರೈತರು ಕೊಂಡ್ಕೊಳ್ತಾ ಇದ್ದಾರೆ ಆಸಕ್ತಿಯಿಂದ? ಹೌದು ಹೌದು ಸರ್, ನಾನು ಹೇಳಿದ್ದಲ್ಲ ಸರ್, ಕರ್ನಾಟಕ ಇಡೀ ದೇಶದಲ್ಲೇ 2 ಅಥವಾ 3ನೇ ಸ್ಥಾನದಲ್ಲಿದೆ ನ್ಯಾನೋ ಯೂರಿಯಾ ಬಳಕೆ. ನ್ಯಾನೋ ಯೂರಿಯಾ ಬಳಕೆಯಲ್ಲಿ ಇಡೀ ಭಾರತದಲ್ಲಿ ನೀವು ನಮ್ಮ ಜನಸಂಖ್ಯೆ ನಮ್ಮ ಏರಿಯಾ ನೋಡಿದ್ರೆ ಕರ್ನಾಟಕದ್ದು, ಸೊ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ರೈತರು ತುಂಬಾ ಅಪ್ಕೊಂಡು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಾ ಇದ್ದಾರೆ ನ್ಯಾನೋ ಯೂರಿಯಾವನ್ನು. ಸೊ ಎಲ್ಲ ಒಂದು ಗೊಬ್ಬರ ಕೇಂದ್ರಗಳಲ್ಲಿ ಅಥವಾ ಎಲ್ಲ ಒಂದು ಸಹಕಾರ ಸಂಘಗಳು ಎಲ್ಲೆಲ್ಲಿ ಗೊಬ್ಬರ ಮಾಡ್ತಾರೆ, ಸೊ ಎಲ್ಲ ಕಡೆ ನ್ಯಾನೋ ಯೂರಿಯಾ ಅವೈಲಬಿಲಿಟಿ ಇದೆ. ಈ ಒಂದು ನ್ಯಾನೋ ಯೂರಿಯಾದ ಒಂದು 500 ml ಬಾಟಲ್, 1/2 ಲೀಟರ್ ಬಾಟಲ್ಗೆ ಏನು ಬೆಲೆ ಆಗ್ಬೋದು? ಸರ್, ನಾನು ಈಗಾಗಲೇ ಹೇಳಿದಾಗೆ ನ್ಯಾನೋ ಯೂರಿಯಾಗೆ ಯಾವುದೇ ರೀತಿ ಸಬ್ಸಿಡಿ ಇಲ್ಲ, ಯಾವುದೇ ರೀತಿ ಸಬ್ಸಿಡಿ ಇಲ್ಲದೆ ರೈತರಿಗೆ ಕೇವಲ 225 ರೂಪಾಯಿ ಒಂದು ಬಾಟ್ಲಿಗೆ ನ್ಯಾನೋ ಯೂರಿಯಾ ಸಿಗ್ತಾ ಇದೆ. ಅಂದರೆ ಸಬ್ಸಿಡಿ ಕಳೆದ್ರೂ ಕೂಡ ಅಂದಾಜು ಒಂದು 270 ರೂಪಾಯಿಗೆ ರೈತರಿಗೆ ಸಿಗ್ತಿದೆ. ಅದಕ್ಕಿಂತ ಶೇಕಡ 10-20% ಕಡಿಮೆ ರೇಟ್ ಇಟ್ಟಿದ್ದಾರೆ, ಯಾವುದೇ ರೀತಿ ಸಬ್ಸಿಡಿ ಇಲ್ಲ, ಕೇವಲ 225 ರೂಪಾಯಿಗೆ ರೈತರಿಗೆ 1/2 ಲೀಟ್ರು ಅಂದರೆ 1 ಬ್ಯಾಗ್ ಅಷ್ಟು ನ್ಯಾನೋ ಯೂರಿಯಾ ಸಿಗ್ತಾ ಇದೆ. 225 ರೂಪಾಯಿಗೆ ಒಂದು ಬ್ಯಾಗ್ ಯೂರಿಯಾ ಏನ್ ಕೆಲಸ ಮಾಡುತ್ತೆ ಅಷ್ಟೇ ಒಂದು ಬಾಟ್ಲು ನ್ಯಾನೋ ಯೂರಿಯಾ, ಅದಕ್ಕಿಂತ ಬಹಳ ಕಡಿಮೆ ರೇಟ್ಗೆ ಸಿಗ್ತದೆ. ಮತ್ತೆ ನೀವು ಸೀಸನ್ಗಳಲ್ಲಿ ನೋಡಬಹುದು ಎಷ್ಟು ಶಾರ್ಟೇಜ್ ಆಗುತ್ತೆ ಅಂದ್ರೆ ಯೂರಿಯಾ ಸಾಕಷ್ಟು ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ, ಸಾಕಷ್ಟು ದಿವಸ ಕಾಯಬೇಕಾಗುತ್ತೆ. ಅದ್ರ ಬದಲು ನೀವು ಅದಷ್ಟೇ ಅಲ್ಲ, ನೀವು ಒಂದು 10 ಚೀಲ ನಿಮಗೆ ಯೂರಿಯಾ ಬೇಕು ಅಂದ್ರೆ ತಗೊಂಡೋಗ್ಲಿಕ್ಕೆ ಒಂದು ಟ್ರ್ಯಾಕ್ಟರ್ ತರಬೇಕು, ಒಂದು ಆಳು ಕರ್ಕೊಂಡ್ಬರ್ಬೇಕು. ಅದೇ ನೀವು ಒಂದು 10 ಬಾಟ್ಲು ನ್ಯಾನೋ ಯೂರಿಯಾ ತಗೊಂಡೋಗ್ಬೇಕು ಅಂದ್ರೆ ಒಂದು ಕವರಲ್ಲಿ ತರಕಾರಿ ತಗೊಂಡೋಗಿರೋ ತರ ನೀವು ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಈಸಿಲಿ ತಗೊಂಡೋಗ್ಬೋದು. ಟ್ರಾನ್ಸ್ಪೋರ್ಟೇಷನ್ನೇ ಆಗ್ಬೋದು, ನಿಮಗೆ ಒಂದು ಪ್ಲಾಂಟ್ ಇಂದ ನಮಗೆ ಇಲ್ಲಿಗೆ ಬರಬೇಕು ಅಂದ್ರೆ ಒಂದು 2600 ಟನ್ ಬರುತ್ತೆ ಅಂದ್ರೆ ಒಂದು ಟ್ರೈನ್ ಬರುತ್ತೆ, ಒಂದು ಟ್ರೈನ್ ಬರುತ್ತೆ. ಸೊ ಆ ಒಂದು 2600 ಟನ್ ಬದಲು ನ್ಯಾನೋ ಯೂರಿಯಾ ನಾವು ತರಿಸಬೇಕು ಅಂದ್ರೆ 2 ಲಾರಿಲಿ ನಮಗೆ ಅಷ್ಟು ಪ್ರಮಾಣದ ಮೆಟೀರಿಯಲ್ ಇಲ್ಲಿಗೆ ಬರುತ್ತೆ. ನೀವು ಯೋಚನೆ ಮಾಡ್ಬೋದು, ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗ್ಬೋದು, ಅಥವಾ ರೈತರು ತಮ್ಮ ಮನೆಗೆ ತಗೊಂಡೋಗೋದಿರ್ಬೋದು, ಅಥವಾ ಅದನ್ನ ಇಡೋ ಅವಶ್ಯಕತೆ ಇರುವಂತಹ ಜಾಗ ಆಗ್ಬೋದು. ಸೊ ಎಲ್ಲದೂ ಕೂಡ ಉಳಿತಾಯ ಆಗುತ್ತೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಮುಂಚೆ ನಾವು ದೊಡ್ಡ ದೊಡ್ಡ ಪರದೆ ಸಿನಿಮಾಗಳು ನೋಡ್ತಿದ್ದೋ, ಟಿ ವಿ ಬಂತು, ಟಿ ವಿಯಿಂದ ಈಗ ನಮ್ಮ ಕೈಗೆ ಮೊಬೈಲ್ ಬಂದು ಮೊಬೈಲ್ನಲ್ಲೇ ಎಲ್ಲವನ್ನು ನೋಡುವ ರೀತಿ ಅದಾಗಿದೆ. ಇವಾಗ ಪ್ರಮುಖವಾಗಿ ರೈತರು ಯೂರಿಯಾ ಅಂತ ನೀವು ಮುಂಚೆ ಹೇಳಿದ್ರೆ ಅವ ಒಂದು ಅಸಮರ್ಪಕವಾಗಿ ಏನೋ ಅದು ಯಾವಾಗ ಬೇಕೋ ಅವಾಗ ಬಿತ್ತಿಬಿಡ್ತಾರೆ ಅಂತ, ಈ ರೀತಿಯಾದ ಒಂದು ಯೂರಿಯಾವನ್ನು ಬಿತ್ತನೆ ಮಾಡಬೇಕಾದ್ರೆ ಅವರು ಖಂಡಿತವಾಗ್ಲೂ ಕೂಡ ಅಲ್ಲಿನ ಒಂದು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಮಾಡಬೇಕಾ, ಮತ್ತು ತಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನ, ಕೃಷಿ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಅವರ ಮಾಹಿತಿಯನ್ನು ಪಡೆದು ಅವರು ಸಿಂಪರಣೆ ಮಾಡೋದು ಸೂಕ್ತ ಅಂತ ಹೇಳ್ತೀರಾ? ಸರ್, ನ್ಯಾನೋ ಯೂರಿಯಾ ನಾನು ಹೇಳಿದಾಗೆ ಬಿತ್ತನೆ ಮಾಡಿ 20-25 ದಿವಸಕ್ಕೆ ಮೊದಲನೇ ಸಿಂಪರಣೆ. ಅಂದರೆ ಬೇರೆ ಯೂರಿಯಾವನ್ನು ಏನು ಕೊಡ್ತಾ ಇದ್ರು ಅದೇ ಸಮಯಕ್ಕೆ ಕೊಡಬೇಕು. ಹೌದು ಹೌದು ಹೌದು, ಅದೇ 3-4 ತಿಂಗಳು ಯಾವುದೇ ಬೆಳೆ ಆಗಲಿ 20-25 ದಿವಸಕ್ಕೆ ಮೊದಲೇ ಸಿಂಪರಣೆ, 1 ಲೀಟ್ರಿಗೆ 4 ml ಅಂತ. ಅದಾಗಿ ಮೊದಲನೇ ಸಿಂಪರಣೆ ಆಗಿ 15 ದಿವಸಗಳ ನಂತರ 2ನೇ ಸಿಂಪರಣೆ ಕೂಡ ಅಷ್ಟೇ, 4 ml ಪ್ರತಿ ಲೀಟ್ರಿಗೆ 2 ಸಿಂಪರಣೆಯನ್ನು ಕೊಟ್ಟರೆ ಸಾಕು ಯಾವುದೇ ಬೆಳೆಗಾಗಲಿ, ಅಥವಾ ಬೇರೆ ಕಬ್ಬಾಗಲಿ ಮತ್ತೊಂದಾಗಲಿ ಆ ಥರ ಬೆಳೆಗಳಿದ್ದಾಗ ಬಾಳೆ ಆಗಲಿ ಎಲ್ಲಿಂದ ಸ್ಪ್ರೇ ಮಾಡೋಕ್ಕಾಗುತ್ತೋ ಅಲ್ಲಿ ಮಂಟ 20-25 ಡೇಸ್ ಇಂಟರ್ವಲಲ್ಲಿ 4-5 ಬಾರಿ ಕೊಡ್ಬೋದು. ಅಥವಾ ಅವ್ರಿಗೆ ಇನ್ನೂ ಹೆಚ್ಚು ಯಾವುದಾದ್ರು ಹೊಸ ಬೆಳೆ ಇತ್ತು, ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಸಮೀಪದ ನಮ್ಮ ಕೃಷಿ ಅಧಿಕಾರಿಗಳನ್ನ ಆಗ್ಬೋದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲ ಜಿಲ್ಲೆಯಲ್ಲೂ ಇದ್ದಾವೆ, ಅಲ್ಲಿನ ವಿಜ್ಞಾನಿಗಳನ್ನಾಗ್ಬೋದು. ಅದು ಅಲ್ಲದೆ ನಮ್ಮ ಎಲ್ಲ ರಸಗೊಬ್ಬರ ಮಾರಾಟಗಾರರು ಅಥವಾ ಏನಿದ್ದಾರೆ ಅಥವಾ ಸಹಕಾರಿ ಸಂಘಗಳು ಏನಿದ್ದಾರೆ ಅವ್ರಿಗೂ ಕೂಡ ನಾವು ಮಾಹಿತಿ ತಲುಪಿಸಿರ್ತೀವಿ, ಅಥವಾ ಅವ್ರ ಹತ್ರ ನಮ್ಮೆಲ್ಲರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಅವ್ರನ್ನ ಕೇಳಿದ್ರು ಕೂಡ ಮಾಹಿತಿ ಕೊಡ್ತಾರೆ. ಖಂಡಿತ, ಏಕೆಂದರೆ ಇವಾಗ ಕಡಿಮೆ ಬೆಲೆನಲ್ಲಿ ಸಿಗ್ತಾ ಇದೆ, ಮತ್ತು ಚಿಕ್ಕ ಅಳತೆಯಲ್ಲಿ ಸಿಗ್ತಾ ಇದೆ ಅಂದ್ಬಿಟ್ಟು ತರೋದಕ್ಕೂ ಸುಲಭ, ಕೊಳ್ಳೋದಕ್ಕೂ ಸುಲಭ ಅಂದ್ಬಿಟ್ಟು ರೈತರು ಏನಾದ್ರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಅದೇ ನಮಗೆ ಏನು ಯೂರಿಯಾದಿಂದ ನಮಗೆ ರೋಗ ರುಜಿನಗಳು ಕೀಟಬಾಧೆಗಳು ಹೆಚ್ಚಾಗ್ತಿದ್ವು ಆ ಒಂದು ಸಂದರ್ಭ ಕೂಡ ಹೆಚ್ಚಾಗ್ಬೋದೇನೋ ಅಂತ. ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಸರ್, ನಾನು ಹೇಳಿದೆ ನಿಮಗೆ ಇದನ್ನು ನ್ಯಾನೋ ಯೂರಿಯಾನ ನಾವು ಸ್ಪ್ರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು 4 ml ಸ್ಪ್ರೇ ಮಾಡೋದಕ್ಕೆ ಹೇಳಿದೆ. ಇದನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾಕೆಂದರೆ ನಾವು ಸ್ಪ್ರೇ ಮಾಡಿದ್ದನ್ನು ಗಿಡ ನೀವು ನೋಡ್ಬೋದು ಯೂರಿಯಾವನ್ನು ಎರಚ್ತೀವಿ ಯೂಶ್ವಲಿ ನೀವು ನೋಡ್ಬೋದು, ಅದೇನಾದರೂ ಸುಳಿಲ್ ಸಿಗಾಕೊಂಡ್ರೆ ಅಥವಾ ಎಲೆ ಮೇಲೆ ಸಿಗಾಕೊಂಡ್ರೆ ಅಲ್ಲೆಲ್ಲ ಸುಟ್ಟಂಗಾಗುತ್ತೆ. ಬಟ್ ಇದನ್ನ ಸ್ಪ್ರೇ ಮಾಡೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿದ್ರು ಕೂಡ ಯಾವುದೇ ರೀತಿ ಅದರ ದುಷ್ಪರಿಣಾಮಗಳಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಗಿಡದ ಒಳಗೆ ಹೋದ್ಮೇಲೆ ಅದಕ್ಕೆ ಅವಶ್ಯಕತೆ ಏನಿದೆ ಅಷ್ಟನ್ನು ಅಬ್ಸರ್ವ್ ಮಾಡಿಕೊಂಡು ಉಳಿದಿದ್ದನ್ನ ಗಿಡದಲ್ಲಿ ಏನು ವ್ಯಾಕ್ಯೂಲ್ ಅಂತಿರುತ್ತೆ ಅಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಸೊ ನಂತರದಲ್ಲಿ ಯಾವಾಗ ಯಾವಾಗ ಸಾರ್ವಜನಿಕದ ರಿಕ್ವೈರ್ಮೆಂಟ್ ಬರುತ್ತೆ ಅಲ್ಲಿಂದ ಮತ್ತೆ ಫರ್ದರ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಆ ರೀತಿ ಏನು ಟಾಕ್ಸಿಕ್ ಎಫೆಕ್ಟ್ ತುಂಬ ಕಡಿಮೆ ನಾವು ಅಬ್ಸರ್ವ್ ಮಾಡಿರೋದು. ಮನೋಜ್ ಅವರೇ, ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಈ ನ್ಯಾನೋ ಯೂರಿಯಾದ ಬಗ್ಗೆ ನಿಮ್ಮ ಸಂದೇಶ ಏನು? ರೈತ ಬಾಂಧವರಿಗೆ ನಾನು ಇಫ್ಕೋ ಸಂಸ್ಥೆಯ ವತಿಯಿಂದ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂದರೆ ಯೂರಿಯಾವನ್ನು ಸಾಕಷ್ಟು ವರ್ಷಗಳಿಂದ ಉಪಯೋಗ ಮಾಡ್ತಾ ಬಂದಿದ್ದೀರಾ, ಅದರಿಂದ ಸಾಕಷ್ಟು ದುಷ್ಪರಿಣಾಮಗಳಿದ್ದಾವೆ ಅಂತ ಅವತ್ತಿಂದನೂ ಹೇಳ್ತಾ ಬಂದಿದ್ದೀವಿ. ಆದ್ದರಿಂದ ನೀವು ಇನ್ಮೇಲಾದರೂ ಕೂಡ ನಿಮಗೋಸ್ಕರ ಇರುವಂಥ ಸಂಸ್ಥೆ ಇಫ್ಕೋ ಸಂಸ್ಥೆ, ಈ ಸಂಸ್ಥೆ ರೈತರ ಅಭಿವೃದ್ಧಿಗಾಗಿ ಈ ಒಂದು ಪ್ರಾಡಕ್ಟ್ ತಂದಿರೋದು. ಇನ್ಮೇಲೆ ಯೂರಿಯಾ ಬದಲು ಆದಷ್ಟು ನ್ಯಾನೋ ಯೂರಿಯಾನ ಉಪಯೋಗ ಮಾಡಿರಿ. ನ್ಯಾನೋ ಯೂರಿಯಾ ಉಪಯೋಗ ಮಾಡೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆ ಉಳಿಯುತ್ತೆ, ನಿಮ್ಮ ಮುಂದಿನ ಪೀಳಿಗೆಗೆ ಈ ಮಣ್ಣನ್ನು ಒಂದು ಉತ್ತಮ ರೀತಿಯಲ್ಲಿ ಉಳಿಸ್ತಾ ಹೋಗ್ತಾ ಇದ್ದೀರಾ. ಅದಲ್ಲದೆ ನೀವು ಏನು ಬೆಳೆಯನ್ನು ಬೆಳೀತೀರಾ ಆ ಒಂದು ಪೋಷಕಾಂಶಗಳು ಕೂಡ ಅಥವಾ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅದು ಕೂಡ ಹೆಚ್ಚು ಬರುತ್ತೆ. ಮತ್ತು ನ್ಯಾನೋ ಯೂರಿಯಾ ಉಪಯೋಗ ಮಾಡೋದ್ರಿಂದ ನಿಮಗೂ ಕೂಡ ಖರ್ಚು ಕಡಿಮೆ ಆಗುತ್ತೆ. ಸ್ಪ್ರೇಯಿಂಗಾಗ್ಬೋದು, ಮತ್ತೊಂದಾಗ್ಬೋದು, ಬೇರೆ ಒಂದು ಕೆಮಿಕಲ್ ಜೊತೆ ಮಿಶ್ರಣ ಮಾಡ್ಕೊಂಡು ಹೊಡೆಯೋದ್ರಿಂದ ಅಲ್ಲೂ ಉಳಿಯುತ್ತೆ. ಅದಲ್ಲದೆ ನೀವು ದೇಶದ ಜವಾಬ್ದಾರಿಯನ್ನು ಕೂಡ, ದೇಶಕ್ಕೆ ಏನು ಒಂದು ಹಣದ ಉಳಿತಾಯ ಮಾಡ್ತೀರ ಅದು ಕೂಡ ನಿಮ್ಮದೇ ಒಂದು ಬೇರೆಯ ಅಭಿವೃದ್ಧಿಗೆ ಉಪಯೋಗ ಆಗುತ್ತೆ. ಆದ್ದರಿಂದ ಎಲ್ಲರೂ ಆದಷ್ಟು ತಳಗೊಬ್ಬರವಾಗಿ ಯೂರಿಯಾವನ್ನು ಉಪಯೋಗ ಮಾಡಿದರೂ ಕೂಡ ಮೇಲ್ಗೊಬ್ಬರವಾಗಿ ನ್ಯಾನೋ ಯೂರಿಯಾನ ಉಪಯೋಗ ಮಾಡಿ ಅಂತ ನಮ್ಮ ಇಫ್ಕೋ ಸಂಸ್ಥೆ ಹಾಗೂ ರೈತರ ಒಂದು ಕಾಳಜಿ ಇಟ್ಕೊಂಡು ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಮನೋಜ್ ಅವರು, ಇವಾಗ ನಮ್ಮ ರೈತರಿಗೆ ಯಾವುದಾದ್ರು ಈ ಒಂದು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಅದರಿಂದ ಹೆಚ್ಚು ಇಳುವರಿಯನ್ನು ಪಕ್ಕದ ರೈತರು ಯಾರಾದರೂ ಪಡೆದರು ಅಂದ ತಕ್ಷಣ ಇಡೀ ಗ್ರಾಮವೇ ಒಂದೇ ಸರಿಗೆ ನಮಗೆ ಇದೇ ಪದ್ಧತಿಗೆ ಹೋಗೋಣ ಅಂತ ಹೊರಳುತ್ತಾರೆ, ಅಥವಾ ಬೆಳೆಗಳಿಗಾದರೂ ಅಷ್ಟೇ. ಈಗ ನ್ಯಾನೋ ಪದ್ಧತಿಯಿಂದ ತಕ್ಷಣಕ್ಕೆ ಒಬ್ಬ ರೈತ ಹೆಚ್ಚಿನ ಇಳುವರಿ ಪಡೆದ ಉತ್ತಮವಾದ ಫಲಿತಾಂಶ ಬಂತು ಅಂದ ತಕ್ಷಣ ಎಲ್ಲ ರೈತರು ಒಮ್ಮೆಲೆ ನಮಗೆ ನ್ಯಾನೋ ಯೂರಿಯಾವೇ ಬೇಕು ಅಂತ ಹೇಳಿದ್ರೆ ಆ ಎಲ್ಲ ರೈತರಿಗೂ ಕೂಡ ಸಮರ್ಪಕವಾಗಿ ಒದಗಿಸೋದಕ್ಕೆ ಇಫ್ಕೋ ಸಂಸ್ಥೆಯಿಂದ ಈ ನ್ಯಾನೋ ಯೂರಿಯಾ ರೆಡಿ ಇದೆಯಾ? ನ್ಯಾನೋ ಯೂರಿಯಾ ಅವೈಲೇಬಿಲಿಟಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್, ಯಾಕೆಂದರೆ ನಮ್ಮದು ಪ್ರೆಸೆಂಟ್ಲಿ ಆ್ಯಸ್ ಆನ್ ಟುಡೇ ಒಂದು ಪ್ಲಾಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರನ್ನಿಂಗ್ ಇತ್ತು, ಅದರಲ್ಲಿ ಪ್ರತಿದಿನ 200,000 ಬಾಟಲ್ಸ್ ತಯಾರಾಗ್ತಿದೆ. ಎರಡನೇ ಪ್ಲಾಂಟ್ ಉತ್ತರ ಪ್ರದೇಶದ ಅವೋನ್ಲಾದಲ್ಲಿ ಎರಡನೇ ಪ್ಲಾಂಟ್ ಕೂಡ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಸೊ ಎರಡೂ ಕಡೆ ಸೇರಿದರೆ ಒಂದು ದಿವಸಕ್ಕೆ 400,000 ಬಾಟಲ್, ಅಂದರೆ ಒಂದು ದಿವಸ ಪ್ರೊಡ್ಯೂಸ್ ಮಾಡಿದ್ದನ್ನು ನಾವು 400,000 ರೈತರಿಗೆ ಕೊಡ್ಬೋದು. ಇದಲ್ಲದೆ ಇದೇ ರೀತಿ ಪ್ಲಾಂಟ್ನ ಭಾರತ ದೇಶದ 8 ಕಡೆಗಳಲ್ಲಿ ಪ್ಲಾಂಟ್ ಸ್ಟಾರ್ಟ್ ಆಗಿದೆ. ಖುಷಿಯ ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಕೂಡ ನಮ್ಮ ಒಂದು ಇಫ್ಕೋ ನ್ಯಾನೋ ಯೂರಿಯಾ ಪ್ಲಾಂಟ್ ರೆಡಿ ಆಗ್ತಿದೆ. ಅದು ಕೂಡ ಕೇವಲ ಮುಂದಿನ 6-8 ತಿಂಗಳಲ್ಲಿ ತನ್ನ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಿದೆ. ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು. ಸೊ ಅದು ಕೂಡ ನಮ್ಮೆಲ್ಲರಿಗೂ ಖುಷಿಯ ವಿಚಾರ. ನಮ್ಮ ದೇಶದಲ್ಲಿ ಉಪಯೋಗಿಸಿ ಬೇರೆ ದೇಶಗಳು ಕೂಡ ನಾವು ನ್ಯಾನೋ ಯೂರಿಯಾ ಮಾರ್ಬೋದು, ಅಷ್ಟು ಪ್ರೊಡಕ್ಷನ್ ಇದೆ ನ್ಯಾನೋ ಯೂರಿಯಾ, ಅದು ಏನು ತೊಂದರೆ ಇಲ್ಲ ಸರ್. ಖಂಡಿತವಾಗಿದೆ, ರೈತರು ಪ್ರಮುಖವಾಗಿ ಸ್ವಾವಲಂಬಿಗಳಾಗಬೇಕು, ಜೊತೆಯಲ್ಲಿ ಈ ರಸಗೊಬ್ಬರಗಳ ವಿಚಾರಗಳಲ್ಲೂ ಕೂಡ ಕಚ್ಚಾ ವಸ್ತುಗಳ ಒಂದು ಅವಲಂಬನೆಯಿಂದಾಗಿ ನಾವು ಬೇರೆ ದೇಶಗಳ ಅವಲಂಬನೆಯಿಂದಾಗಿ ಬೆಲೆಯ ಕೂಡ ಹೆಚ್ಚಿತ್ತು, ಮತ್ತು ರೈತರಿಗೆ ಕಡಿಮೆ ಬೆಲೆಯಲ್ಲಿ ಒದಗಿಸಬೇಕಂದಾಗ ಸರ್ಕಾರದಲ್ಲಿ ಸಬ್ಸಿಡಿ